ಸೂರ್ಯನಲ್ಲಿ ಇರತಕ್ಕಂಥ ವ್ಯಾಪ್ತ ರೂಪವೇ ನನ್ನೊಳಗೆ ಅಂತರ್ಯಾಮಿಯಾಗಿದೆ ಅನ್ನೋದನ್ನ ಕಾರಣಮತ್ತೆ ಉಪದೇಶ ಇನ್ನು ಎರಡನೇ ಉಪದೇಶ ಹಾಗಾಗಿ ನಮ್ಮ ಅನ್ವಾಹಾರಿ ಚತುರ್ವಂಶ ಶಾಸ್ತ್ರ ಎರಡನೇ ಅಂದರೆ ದಕ್ಷಿಣ ಮೊದಲು ಅದರಲ್ಲಿ ಹರಿಸಲು ಬೇಸಿ ಆಮೇಲೆ ಆತ್ಮನೀಯದಲ್ಲಿ ಹೋಗ ಮಾಡುವುದರಿಂದ ಎರಡನೇದಾಗಿ ದಕ್ಷಿಣಾಗ್ನಿ ಅಂತ ಮಾಡಿ ದಕ್ಷಿಣಾಗ್ನಿಯನ್ನ ಇನ್ನೊಂದು ಹೆಸರು ನಾನು ಹೇಳಿದ್ದೆ ಅನ್ವಾಹಾರಿಯ ಪಚನ ಅಂತ ಆ ಅನ್ವಾಹಾರಿಯ ಪಚನ ರೂಪ ತೊಟ್ಟು ಕರಚರಣಾದಿಗಳಿಂದ ಮನುಷ್ಯ ರೂಪದಿಂದ ಬಂದು ಕಾಣಿಸಿಕೊಂಡು ಅವನಿಗೆ ತಾನು ಉಪಾಸನೆ ಮಾಡತಕ್ಕಂಥ ಒಂದು ರೂಪವನ್ನು ಹೇಳ್ತಾನೆ ಅವನು ಹೇಳ್ತಾನೆ ಆಪಃ ಯಶಃ ನಕ್ಷತ್ರಾದಿ ಚಂದ್ರಮಾನ ಈ ಅವನು ನಾಲ್ಕು ರೂಪಗಳನ್ನು ಸೂರ್ಯನನ್ನ ಕಾರಣ ಪತ್ತೆ ಹೇಳಿದರೆ ದಕ್ಷಿಣಾಗ್ನಿ ಚಂದ್ರನ ಯಾಕಂದ್ರೆ ದಕ್ಷಿಣಾಗ್ನಿಯಲ್ಲಿ ಇದ್ರೆ ಯಾವ ಮಾತಕ್ಕೆ ಅವರಿಗೆ ಹೋಗತಕ್ಕಂಥದ್ದು ಸೋಮನ ಆ ಚಂದ್ರ ತನ್ನ ಅಂತರ್ಯಾಮಿಯಾಗಿದ್ದಾನೆ ಚಂದ್ರನಿಗೆ ಸಂಬಂಧಪಟ್ಟು ಮೂರು ಸ್ಥಾನಗಳನ್ನು ಹೇಳ್ತಾರೆ ಈ ಮೂರು ಸ್ಥಾನಗಳಲ್ಲಿ ಬಹಳ ರೋಚಕವಾದ ಸಂಬಂಧ ಇದೆ ಅಲ್ಲಿ ಭೂಮಿಯನ್ನು ಹೇಳಿದ್ರು ಸೂರ್ಯನಿಗೆ ಸಂಬಂಧಪಟ್ಟು ಯಾಕಂದ್ರೆ ಸೂರ್ಯಪುತ್ರನಾದ ಶನಿ ಭೂಮಿಯಲ್ಲಿ ದೇವತೆ ಇಲ್ಲಿ ನೀರನ್ನು ಹೇಳ್ತಾರೆ ಯಾಕೆಂದ್ರೆ ಚಂದ್ರಪುತ್ರನಾದ ಬುಧ ನೀರನ್ನು ಅಲ್ಲಿ ಮಗನಿಗೆ ಸಂಬಂಧಪಟ್ಟದ್ದು ಇಲ್ಲಿ ಮಗನಿಗೆ ಸಂಬಂಧಪಟ್ಟದ್ದು ನೀರು ನೀರಿನ ಅಭಿಮಾನ ದೇವತೆ ಬುಧ ಬುಧ ಹೀಗೆ ಆಪಥ ಆಮೇಲೆ ಎರಡನೇದ್ದು ನೀರು ಅಂದ್ರೆ ಇದೆಲ್ಲ ಗೋಚರಂತವಾದ ಮೂರು ಕೂಡ ಅಲ್ಲಿ ಒಂದೊಂದಿದ್ದು ನೀರು ಪ್ರದೇಶದಲ್ಲಿದೆ ನೀರುಗಳು ಯಾಕೆಂದ್ರೆ ಪೃಥ್ವಿಗೆ ಒಂದೇ ದೇವತೆ ಅಂದ್ರೆ ಏಕವಚನ ಮಣ್ಣುಗಳು ಪೃಥ್ವಿಗಳು ಯಾರು ಆದ್ರೆ ನೀರನ್ನು ಬಹುಚನ ಆಪಣ ಯಾಕೆಂದ್ರೆ ಒಂದೊಂದು ನೀರಿಗೆ ಒಬ್ಬೊಬ್ಬ ದೇವತೆ ಅಂದ್ರೆ ಅದು ಸಮಸ್ತ ತಿರುಗಳಿಗೆ ಒಬ್ಬರೇ ದೇವತೆ ಅಲ್ಲ ಬಹುದೇವತ ಕಾರಣದಿಂದ ಅದನ್ನು ಬಹುಚನ ಇರ್ತಾರೆ ಮತ್ತು ಅಗ್ನಿಗೆ ಒಬ್ಬನೇ ದೇವತೆ ಅಂದ್ರೆ ಅದು ಅಗ್ನಿಗೆ ತಿರುತ್ತಾರೆ ಬೇರೆಯವರು ಯಾರು ಬಹುಚನ ನೀರಿಗೆ ಮಾತ್ರ ಬಹುಚನ ಹೇಳ್ತಾರೆ ನೀರಿಗೆ ಅನೇಕ ಒಂದೇ ದೇವತೆ ಅಥವಾ ದೇವತೆಗಳಿವೆ ಆಪಹ ಎರಡನೇದು ದಿಶಃ ದಿಕ್ಕುಗಳು ದಿಕ್ಕುಗಳು ದಿಕ್ಕುಗಳ ಅಭಿಮಾನ ದೇವತೆಗಳು ಮಿತ್ರ ಯಮ ವರುಣ ಕುಬೇರ ನಾವೊಂದಿಲ್ಲಿ ಅದನ್ನು ನೋಡಿದ್ದೇವೆ ಅದು ಎಲ್ಲಕ್ಕೂ ನಿಯಾಮಕನಾಗಿ ದಿಕ್ದೇವತೆ ಸೋಮ ಹಾಗಾಗಿ ಅವನ ನಿಯಮನಕ್ಕೆ ಒಳಪಟ್ಟಂಥದ್ದು ಮೂರನೇದು ನಕ್ಷತ್ರಾಣಿ ಅಶ್ವಿನ್ಯಾದಿ ನಕ್ಷತ್ರಗಳು ಅವನ ಹೆಂಡತಿ ಅದು ಪೂರ್ತಿ ಅವನ ಸಂಸಾರವಾಗಿ ದಿಕ್ಕುಗಳು ಅವನ ಪರಿವಾರದವರು ಮಿತ್ರ ಯಮ ವರುಣ ಕುಬೇರ ನಾಲ್ಕು ಮಂದಿ ಚಂದ್ರನ ಪರಿವಾರ ಪೂತರಾಗಿ ಶ್ರವಣೇಂದ್ರಿಯವನ್ನು ನಿಯಂತ್ರಿಸುವ ಮುಖ್ಯ ದೇವತೆ ಚಂದ್ರ ಹಾಗಾಗಿ ದಿಕ್ಕುಗಳು ನಾಲ್ಕು ಮಂದಿ ಅವನ ಪರಿವಾರದ ಒಬ್ಬ ಮಗ ಒಬ್ಬ ಮಂದಿ ಇಪ್ಪತ್ತೆರಡು ಮಂದಿ ಹೆಂಡತಿ ನಕ್ಷತ್ರ ಇದು ಇಷ್ಟು ಕಡೆ ಈ ಮೂರು ಸ್ಥಾನಗಳಲ್ಲಿ ಇರ್ತಕ್ಕಂಥ ಭಗವಂತನೇ ಚಂದ್ರನಾಗಿದ್ದಾನೆ ಅಂತ ನಾನು ಉಪಾಸನೆ ಮಾಡಬೇಕು ಮಚ್ಚು ಇಲ್ಲಿ ಇದನ್ನು ಮತ್ತೆ ಮೂರು ವಿಧ ಅಭಿಮಾನ ದೇವತಾಪರ ಪಿಂಡಾಂಡಪರ ಬ್ರಹ್ಮಾಂಡಪರವಾಗಿ ಮೊದಲನೆಯದ್ದು ಆಪಹ ನೀರು ನೀರು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ನೀರಿದೆ ಅದು ಒಂದು ಮುಖ ಅದೇ ನೀರು ನಮ್ಮ ಪ್ರಾರಂಭ ಅನ್ನಮಯ ಶರೀರದಲ್ಲಿ ಪೃಥ್ವಿಯ ಜೊತೆಗೆ ಸೇರಿಕೊಂಡು ನಮ್ಮ ದೇಹಕ್ಕೆ ಒಂದು ಆಕಾರ ಕೊಟ್ಟ ಮತ್ತು ಈ ದೇಹದಲ್ಲಿ ಇರತಕ್ಕಂತಹ ಅಂಶಗಳಲ್ಲಿ ನೀರಿನ ಅಂಶ ಜಾಸ್ತಿ ಅವರು ಎಲ್ಲಾ ದೇಹದಲ್ಲೂ ನೀರಿನ ಅಂಶ ಜಾಸ್ತಿ ಅದರಿಂದ ನೀರಿನ ಪ್ರಾಮುಖ್ಯ ಅಷ್ಟೇ ಅಲ್ಲ ಮನುಷ್ಯನಿಗೆ ಅದು ಬಹಳ ಮುಖ್ಯವಾದ ಮಾತನ್ನು ನಾನು ನಿನ್ನೆ ಹೇಳಿದ್ದೆ ಬದುಕು ಬೇಕಾಗಿದ್ದರೆ ಬೇಕಾಗಿರತಕ್ಕಂತಹದ್ದು ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ನೀರು ಅದನ್ನ ಪಿಂಡಾಂಗದಲ್ಲಿ ಇರತಕ್ಕಂತಹ ನೀರಿಗೆ ಮತ್ತು ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ನೀರು ಈ ಎರಡನ್ನು ಇಲ್ಲಿ ಪಿಂಡಾಂಗದಲ್ಲಿ ನೀರನ್ನು ಒದಗಿಸಿ ಈ ಪಿಂಡಕ್ಕೆ ಒಂದು ಆಕಾರ ಕೊಡುತ್ತೆ ಯಾಕೆಂದ್ರೆ ಮಣ್ಣು ಪೃಥ್ವಿ ಒಂದು ಆಕಾರ ಹೊಂದುವುದು ನೀರು ಸೇರಿದಂತ ನನಗೆ ಗೊತ್ತಿದೆ ಯಾವುದೇ ಒಂದು ವಸ್ತು ಒಂದು ಹಿಟ್ಟು ಆ ಹಿಟ್ಟು ಹಾಗೆ ಇದ್ರೆ ಹಿಟ್ಟು ಅಂತ ಅದೇನು ಆಕಾರ ಇಲ್ಲ ಅದನ್ನು ಚಲ್ಲಿ ಹೋಗುತ್ತೆ ಅದಕ್ಕೆ ನೀರು ಹಾಕಿದ್ರೆ ಬೇಕಾದ ಆಕಾರ ಮಾಡ್ತೀವಿ ಹಾಗೆ ಈ ದೇಹಕ್ಕೆ ಒಂದು ಆಕಾರ ಬರುವುದು ಮಣ್ಣಿಗೆ ನೀರಿನ ಅಂಶ ಸೇರಿದ್ರೆ ಇದೆಲ್ಲ ಬಿದ್ದು ಹೋಗಿದ್ದು ಒಂದೊಂದು ಸೇರಿ ಇರುವುದೇ ಇಲ್ಲ ಹಾಗಾಗಿ ದೇಹಕ್ಕೆ ಒಂದು ನಿಶ್ಚಿತವಾದಂತಹ ರೂಪವನ್ನು ಕೊಡುವಂತಹದ್ದು ನೀರು ಅಂದ್ರೆ ಅಲ್ಲಿ ಪೃಥ್ವಿ ಇದ್ದು ಇದು ನೀರು ಸೇರಿ ಅನ್ನಮಯ ಶರೀರವನ್ನು ರಚನೆಯಾಗಿರತಕ್ಕಂಥ ಹೊರಗಿನ ನೀರು ಆಯಿತು ಹೊರಗಿನ ಪೃಥ್ವಿ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಪೃಥ್ವಿ ಶನಿ ಹಾಗೆ ಇಲ್ಲಿ ಇರತಕ್ಕಂಥ ನೀರಿನ ಭಾಗ ಅದಕ್ಕೆ ವ್ಯಾಪ್ತನಾಗಿರ್ತಕ್ಕ ಬುಧ ಆಮೇಲೆ ಅಲ್ಲಿ ಪ್ರಾಣಮಯ ಕೋಶದಲ್ಲಿ ಅಗ್ನಿಯಲ್ಲಿ ಇದ್ದು ಮೊದಲು ನಮಗೆ ವಾಕ್ಶಕ್ತಿ ಎನ್ನುವಂತ ಅಗ್ನಿಯಲ್ಲಿ ಇರತಕ್ಕವನು ಅಂಗಗಳನ್ನು ಎಲ್ಲ ಅಂಗಗಳನ್ನು ನಿಯಂತ್ರಿಸುವ ವಿಶೇಷವಾಗಿ ಅಗ್ನಿಗೆ ವಾಕು ಕೊಟ್ಟು ಆ ಮಾತು ಕೊಟ್ಟ ಮಾತು ಕೊಟ್ಟು ಆಮೇಲೆ ಸೂರ್ಯನನ್ನು ಕೂತು ಕಂಡು ಕೊಟ್ಟ ಇಲ್ಲಿ ದಿಶಃ ಮಾತಾಡಿದ್ದನ್ನು ಕೇಳುವ ಕಿವಿ ಬೇಕಲ್ಲ ಅಲ್ಲಿ ಮಾತು ಬಂತು ಇಲ್ಲಿ ದಿಕ್ಕುಗಳು ಬಂದು ಕೇಳುವ ಕಿವಿ ಬಂತು ಒಳಗಿನಿಂದ ದಿಕ್ಕುಗಳಾಗಿ ಒಳಗಿನಿಂದ ಶ್ರೋತ್ರೇಂದ್ರಿಯವಾಗಿ ಅದರ ಅಭಿಮಾನಿ ದೇವತೆಗಳಾಗಿ ಮಿತ್ರ ಎಂಬವರ ಕುಡಿಯರು ಈಗ ಕೂಡ ನಾನು ಹೋಗಿ ತೀರ್ಮಾನ ಮಾಡಬೇಕು ಅಂತ ನಕ್ಷತ್ರ ಕಳ್ಕೊಂಡು ಯಾಕೆಂದ್ರೆ ವಿಜ್ಞಾನಕ್ಕಿಂತ ನಾವು ಒಬ್ಬ ಮನುಷ್ಯರಿಗೆ ಅಂತೂ ತೀರ್ಮಾನ ಮಾಡದೆ ನಕ್ಷತ್ರ ಹಾಗಾಗಿ ಅದರಲ್ಲೂ ಹೆಚ್ಚಿನ ಸುಖದ ಪ್ರಾರಂಭದ ಸೂಚಕರಾಗಿ ನಕ್ಷತ್ರಗಳಾಗಬಹುದು. ನಕ್ಷತ್ರಗಳು ಇದು ಮುಖ್ಯವಾಗಿರ್ತಕ್ಕಂಥ ನಮ್ಮ ಬದುಕಿನ ಗತಿಯನ್ನು ತೀರ್ಮಾನ ಮಾಡುವುದನ್ನು ಸೂಚಿಸಿ ತೀರ್ಮಾನ ಮಾಡುವುದಲ್ಲ ಗ್ರಹಗತಿಯನ್ನು ಚಂದ್ರನಿಗೆ ಸಂಬಂಧಿಸಿದ 22 ಚಂದ್ರ ಪತ್ರಿಕೆ ನಕ್ಷತ್ರಾರಿ ಮುಗಳಿಸುತ್ತ ಅಲ್ಲಿಂದ ಚಂದ್ರನಿಗಿಂತ ಚಂದ್ರ ದೇಹದಲ್ಲಿ ಮಾನಸಿಕ ಚಿಂತನೆ ಆದರೆ ಕರ್ಮವನ್ನು ಸುಧಿಸಿಕೊಳ್ಳುತ್ತದೆ ಮನೋನಿಯಾಮಕರಾಗಿ ಚಂದ್ರವನ್ನು ಹೀಗೆ ನಾನು ವಿಜ್ಞಾನದಲ್ಲಿ ನಾನು ಈ ಶಬ್ದಗಳು ಸುಧೋತ್ತರವಾದಾಗ ಅರ್ಥವು ನಾವು ಪ್ರತಿಯೊಂದಕ್ಕೆ ದೇಹಕ್ಕೆ ಪಕ್ಷ ಪೂರ್ಣವಾದ ಆಕಾರ ಕೊಡ್ತಾರೆ. ಆಮೇಲೆ ಅದರಿಂದ ಅಂಗಗಳನ್ನು ಅಲ್ಲಾದರೆ ಪ್ರಪಂಚವ ಪ್ರಪಂಚವನ್ನು ಆದಿತ್ಯ ಎಲ್ಲಕ್ಕೂ ಮೊದಲು ಕೂಡ ಚಿಂತನೆ ಮಾಡಿದ್ದೆ. ಇಲ್ಲಿ ಆಮಹ ನೀರು ಕೊಟ್ಟ ಒಟ್ಟು ಸೃಷ್ಟಿ ಮಾಡಿದ ಕೊನೆಗೆ ಅಂತ ಅಸಂಹಾರ ಸೃಷ್ಟಿ ಸಂಹಾರ ಮಾಡಬೇಕಾಗಿದೆ ಅಂದರೆ ಇದಕ್ಕೆ ಆಮಹ ಇದನ್ನ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಆಗಿರುತ್ತ ಆಪಾಲ ಆಮಹ ಬಹುರೂಪದಿಂದ ಈ ದೇಹದಲ್ಲಿ ಸೇರಿಕೊಂಡಾಗಿದ್ದು ಬರುವಂತಹ ಬಹುರೂಪರಾಗಿ ದೇಹದಲ್ಲಿ ಒಂದೇ ರೂಪದಿಂದ ಇರೋದಲ್ಲ ಸ್ವರೂಪದಿಂದಿದ್ದಾನೆ ಸ್ವರೂಪದಿಂದಿದ್ದಾನೆ ಏಕಾಚಿ ದೇವರಲ್ಲಿದ್ದಾನೆ ವಸ್ತುಗಳಲ್ಲಿದ್ದಾನೆ ಮಧ್ಯಾಹ್ನದಲ್ಲಿದ್ದಾನೆ ಕಂಡುಗಳಲ್ಲಿದ್ದಾನೆ ಸಾರಿಗಳಲ್ಲಿದ್ದಾನೆ ಕೋಟಿ ಕೋಟಿ ಗಂಟೆ ಮಾಡಿಗಳಲ್ಲಿದ್ದಾನೆ. ಹಾಗಾಗಿ ಅದಕ್ಕೆ ಗೋಚರ ಎಲ್ಲಾ ರೂಪಗಳಿಂದಲೂ ಅನೇಕ ರೂಪಗಳಿಂದ ದೇಹಗಳಲ್ಲಿ ಪ್ರವೇಶ ಮಾಡಿ ತೀರ್ಣದಂತಹ ಭಗವಂತರಿಗೆ ಮತ್ತು ದೇಹವನ್ನು ರಕ್ಷಣೆ ಮಾಡುವಂತಹ ಭಗವಂತರಿಗೆ ಬರುತ್ತದ ಆಪಹ. ಆಮೇಲೆ ಈಶಃ ರಕ್ಷಣೆ ನಮಗೆ ಅನ್ನವನ್ನು ಕೊಟ್ಟು ರಕ್ಷಣೆ ಮಾಡಿದ ಸೋಮನೆ ಅನ್ನದ ದೇವತೆ ಎಲ್ಲ ಹೌದು ಬರೇ ಹೊಟ್ಟೆಗೆ ಕೊಟ್ಟು ಮಾತ್ರ ಅವನು ಆಹಾರ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ದಲ್ಲ ಮತ್ತೆ ಮನಸ್ಸಿಗೆ ಸಿಕ್ಕಿದ ಆಹಾರ ಕೊಟ್ಟು ಅದೇನ್ ಮಾಡಿದ ಕಿವಿ ಕೊಟ್ಟ ಕಿವಿ ಕೊಟ್ಟು ಬಾಯಿ ಕೊಟ್ಟ ಅದೇ ಬಾಯಿಗೆ ಚಂದ್ರನಿ ಬಂದಿದೆ ಕಿವಿ ಬಾಯಿ ಬಂದ್ರಿಂದ ಈಶಃ ಆಗ ಈಶಃ ಅಂದ್ರೆ ಈಶಬಿ ಉಪದೇಶ ಜ್ಞಾನದಾನ ಮಾಡುವವರಾದ್ರಿಂದ ಭಗವಂತನೇ ದೀಶ ಅಂತ ಅವನು ಒಂದು ರೂಪದಿಂದ ಯಾರ್ಯಾರ ಮೂಲಕ ಅನೇಕ ಗುರುಗಳ ಮೂಲಕ ಅನೇಕ ದೇವತಾಶಕ್ತಿಗಳ ಮೂಲಕ ನಮಗೆ ಜ್ಞಾನದಾನ ಮಾಡ್ತಾನೆ ಅದರಿಂದ ಆಕಾಶದಿಂದ ನಾದ ಬರುತ್ತೆ ನೀವು ಹುಟ್ಟುತ್ತಾಗಿದ ನಮಗೆ ಜ್ಞಾನಪ್ರದನಾದ ದೀಶ ಮನಸ್ಸಿಗೆ ಆಹಾರ ಕೊಟ್ಟ ಮತ್ತು ಅದು ಅನೇಕ ರೂಪದಿಂದ ಉಪದೇಶ ಮಾಡಿದ್ರು ದೀಶ ಅಂತ ಅದರ ನಕ್ಷತ್ರಾಣಿ ನಕ್ಷತ್ರಗಳಲ್ಲಿ ಸಮೀಪರಾಗಿರ್ತಕ್ಕಂಥ ಭಗವಂತ ಅವರು ಅವರು ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ದೇಹ ಕೊಟ್ಟ ಪ್ರಾಣಮಯ ಶರೀರ ಕೊಟ್ಟ ಮನೋಮಯ ಶರೀರ ಕೊಟ್ಟ ಅದರಲ್ಲಿ ಕಣ್ಣಿಗೆ ಕೊಟ್ಟ ಎಲ್ಲ ಮಾಡಿದ್ರು ಕೂಡ ನಾಳೆ ಅವರಿಗೆ ಇನ್ನೊಬ್ಬ ಅಧಿಕಾರಿ ಯಾರೋ ಬಂದು ಅವನನ್ನ ಸಸ್ಪೆಂಡ್ ಮಾಡಿಬಿಟ್ರೆ ಅವರಿಗೆ ಅಧಿಕಾರ ಹೆಚ್ಚಿನದಾಗಿ ಮಾಡಿಬಿಟ್ರೆ ಅದಕ್ಕೆ ಅವನು ನಕ್ಷತ್ರ ಆಗಿದ್ದ ನಕ್ಷತ್ರ ಆಗಿದ್ರೆ ಅವನು ಅವರಿಗೆ ಇನ್ನೊಬ್ಬ ಕ್ಷತ್ರ ಅವರಿಗೆ ತೊಂದರೆ ಆದಾಗ ರಕ್ಷಣೆ ಮಾಡ್ತಕ್ಕ ಮರ ಇನ್ನೊಬ್ಬ ಇಲ್ಲ ಅಂದ್ರೆ ಇನ್ನೊಬ್ಬ ಅವನನ್ನು ಜೀವಿಸುವ ಶಕ್ತಿ ಇಲ್ಲ ಅದರಿಂದ ಅವರ ಅಂದರೆ ಲಕ್ಷ ಅಂದ್ರೆ ಸಂಸ್ಕೃತದಲ್ಲಿ ಅವನು ಅವನು ಅಲ್ಲೇ ಇದ್ದು ಯಾವುದೇ ರಾಜರುಗಳ ಹಾಗೆ ಅವನು ದೂರದಿಂದ ನಮ್ಮ ರಕ್ಷಣೆ ಮಾಡಬೇಕು ಅವನು ನಕ್ಷನಾಗಿ ಅಂದ್ರೆ ನಮ್ಮೊಳಗೆ ಬಂದು ಪ್ರಾರಕ್ಷಣೆ ಮಾಡ್ತಾನೆ ನನ್ನ ಒಳಗೆ ಬಂದು ನಮ್ಮೊಳಗೆ ನಕ್ಷ ಪ್ರವೇಶ ನಮ್ಮೊಳಗೆ ಇದ್ದು ನಮ್ಮನ್ನು ರಕ್ಷಿಸುವವ ಅವನನ್ನು ರಕ್ಷಿಸುವವ ಅವನನ್ನು ನಿಯಂತ್ರಿಸುವಂತ ಇಲ್ಲ ಅದ್ರ ಅವನು ನಕ್ಷತ್ರ ಅವನು ಇದೆಲ್ಲ ಮಾಡಿ ಏನ್ ಮಾಡ್ತಾರೆ ಅರಿವು ಕೊಟ್ಟ ಅನ್ನ ಕೊಟ್ಟ ಶರೀರ ಕೊಟ್ಟ ಪ್ರಾಣಮಯ ಶರೀರ ಕೊಟ್ಟ ಪ್ರಾಣಮಯ ಶರೀರ ಕೊಟ್ಟ ಇದರಿಂದ ಚಂದ್ರ ಚಂದ್ರ ಅಂದ್ರೆ ಅವನಿಗೆ ಸ್ವರೂಪ ಮತ್ತು ಆನಂದ ಕೂಡ ಕೂಡ ನೋಡಬೇಕು. ಹೀಗೆ ಈ ನಾಲ್ಕು ರೂಪಗಳಲ್ಲಿ ಈ ಮೂರನ್ನು ನಿಯಂತ್ರಿಸುವ ಚಂದ್ರನಲ್ಲಿ ಇದ್ದು ಆನಂದಪ್ರದನಾದ ಆನಂದಕರನಾದ ಸ್ವಯಂ ಆನಂದ ರೂಪ ಹೀಗೆ ಚಂದ್ರನಲ್ಲಿ ಸಂಗೀತ ಇದನ್ನು ತಾನೇ ಉಪಾಸನೆ ಮಾಡ್ತೇನೆ ಅಂತ ಅನುವಾದಿಸಿದ್ದಾರೆ. ವಿವೇಕ ಚಂದ್ರೇ ಚಂದ್ರಮಸಿ ಪುರುಷೋ ದೃಶ್ಯತೆ ಸೋಮಸ್ವಿ ಸಯೇ ವಾಹಮಸ್ವಿ ಚಂದ್ರನಲ್ಲಿರತಕ್ಕಂಥ ಭಗವಂತ ಏನಿದ್ದಾನೆ ಅವನೇ ಕಾಮಸ್ವಿ ಅವನು ನನ್ನೊಳಗಿದು ಆತ್ಮೋಪಾಸನೆ ವ್ಯಾಪ್ತರೂಪ ಉಪಾಸನೆ ಮತ್ತು ಅಂತರ್ಯಾಮಿ ಉಪಾಸನೆ ಉಪಾಸನೆ ಇರಲಿಲ್ಲ. ಮೊದಲು ವ್ಯಾಪ್ತರೂಪಾಸನೆಗಳು ಎಲ್ಲ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ತುಂಬಿರುವ ಭಗವಂತ ಅವನನ್ನ ಅಂತರ್ಯಾಮಿ ಅಂತ ಆ ಚಂದ್ರ ಶಬ್ದ ವಚ್ಚನಾಗಿರ್ತಕ್ಕಂಥ ಚಂದ್ರ ಸನ್ನಿಹಿತನ ಭಗವಂತನೆ ನನ್ನ ಅಹಮಸ್ಮಿ ನನ್ನೊಳಗೆ ಅಂತರ್ಯಾಮಿ ಆಗಿದ್ದಾನೆ. ಸೇವ ಅಹಮಸ್ಮಿ ಅವನು ಚಂದ್ರನಲ್ಲಿರತಕ್ಕಂಥ ಭಗವಂತ, ಬ್ರಹ್ಮಾಂಡದಲ್ಲಿರತಕ್ಕ ಭಗವಂತ, ಸಮಸ್ತ ಪ್ರಪಂಚವನ್ನು ನಿಯಂತ್ರಿಸುವ ಭಗವಂತನಿಗೂ ನನ್ನೊಳಗೆ ಅಂತರ್ಯಾಮಿ ಭಗವಂತನಿಗೂ ಶಕ್ತಿಯಲ್ಲಿ ಗುಣಗಳಲ್ಲಿ ಯಾವ ವ್ಯತ್ಯಾಸವಿಲ್ಲ. ಸೇವ ಪೂರ್ಣ ಪ್ರಮಾಣದಲ್ಲಿ ಅದೇ ಪೂರ್ಣ ಪ್ರಮಾಣದ ಭಗವಂತ ಹೀಗೆ ನಾನು ಉಪಾಸನೆ ಮಾಡ್ತೇನೆ ಅಂತ ಅನ್ನೋ ಹಾಗೆ ವಚನ ಹೇಳಿದೆ. ಸೂರ್ಯಾಂತರದ ಭಗವಂತನನ್ನ ಅಂತರ್ಯಾಮಿಯಾಗಿ ಉಪಾಸನೆ ಮಾಡಬಹುದು, ಚಂದ್ರಾಂತರದ ಭಗವಂತನನ್ನ ಅಂತರ್ಯಾಮಿ ಉಪಾಸನೆ ಮಾಡಿ ಅದು ಮುಖ ಆಯಿತು. ಅದರಿಂದ ಅನೇಕ ಬ್ರಹ್ಮಾಂಡದ ವಸ್ತುಗಳು ನಿರ್ಮಾಣವಾಗಬೇಕು. ಈ ಉಪಾಸನೆ ಮಾಡಿದ ಏನು ಫಲ ಹಿಂದೆ ಹೇಳಿದ್ದೆ ಹೇಳ್ತಾರೆ. ಸಯ ಏತಮೇವಂ ವಿದ್ವಾನ್ ಉಪಾಸತೆ. ಯಾರು ಹೀಗೆ ಭಗವಂತನನ್ನು ತಿಳಿದು ಸೂರ್ಯಾಂತರ್ಗತ ಅಂತ ತಿಳಿದು ಉಪಾಸನೆ ಮಾಡಿದರೆ, ಹಾಗೆ ಚಂದ್ರಾಂತರಾಗಿರ್ತಕ್ಕಂಥ ಭಗವಂತ ನಕ್ಷತ್ರಗಳಲ್ಲಿ ನೀರುಗಳಲ್ಲಿ ದಿಕ್ಕುಗಳಲ್ಲಿ ಇದ್ದು ನಮ್ಮ ಇಂದ್ರಿಯಗಳನ್ನ ಮತ್ತು ಪ್ರಪಂಚವನ್ನು ನಿಯಮಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತಹ ಚಂದ್ರಾಂತರ್ಗತರಾದ ಭಗವಂತನೇ ನಮ್ಮ ಒಳಗಿದ್ದಾನೆ. ಸೂರ್ಯಾಂತರ್ಗತ ಚಂದ್ರಾಂತ ಇಬ್ಬರು ನಮ್ಮೊಳಗೂ ಇದ್ದಾರೆ, ಎಲ್ಲವೂ ಅವರ ಒಳಗೆ ಮಾತ್ರ. ಯಾಕಂದ್ರೆ ಇದೆಲ್ಲವನ್ನು ನಿಯಮಿಸಿ ಕೊನೆಗೆ ಸೂರ್ಯ ಅಂತರ್ಗತನಾಗಿ ನಮ್ಮ ಕಣ್ಣಿನಲ್ಲಿ ಬಂದಿರುತ್ತೆ, ಚಂದ್ರಾಂತರ್ಗತನಾಗಿ ನಮ್ಮ ಕಿವಿಯಲ್ಲಿ ಬಂದಿರುತ್ತೆ. ಹೀಗೆ ಸೂರ್ಯಾಂತರ್ಗತ ಚಂದ್ರಾಂತರ್ಗತನಾಗಿ ನಮ್ಮೊಳಗಿದ್ದಾನೆ ಅಂತ ಉಪಾಸನೆ ಮಾಡಿದರೆ ಸಯೇವಂ ಏತಮೇವಂ ವಿದ್ವಾನ್ ಉಪಾಸತೇ ಅಪಹತೆ ಪಾಪಕೃತ್ಯ. ಹಿಂದಿನಂತೆ ಅವರು ಮಾಡಿರತಕ್ಕಂತಹ ಪಾಪಗಳೆಲ್ಲ ಪರಿಹಾರವಾಗ್ತವೆ. ಲೋಕಿ ಭವತಿ, ಭಗವಂತನ ಲೋಕವನ್ನ ಮೋಕ್ಷವನ್ನು ಪಡೆಯುತ್ತಾನೆ. ಸರ್ವಂ ಆಯುರೇ, ನಿರಂತರವೂ ಆ ಇಡೀ ಆಯುಸ್ಸು ಪೂರ್ಣ ಆಯುಸ್ಸು ಅಲ್ಲಿ ಮತ್ತೆ ಪರಾಜ ಇಲ್ಲದೆ ಅನಂತ ಕಾಲದವರೆಗೆ ಮೋಕ್ಷದಲ್ಲಿ ಇರ್ತಾರೆ. ಜ್ಯೋತಿ ಸ್ವರೂಪನಾಗಿ, ಜ್ಯೋತಿ ಸ್ವರೂಪ ಅಂತಂದ್ರೆ ಜ್ಯೋತಿ ಅಂತಂದ್ರೆ ಬೆಳಕು ಅಂದ್ರೆ ಜ್ಞಾನಕ್ಕೆ ಜ್ಞಾನ ಸ್ವರೂಪನಾಗಿ ಎಲ್ಲವನ್ನೂ ತಿಳಿದು ಜ್ಞಾನದ ಮೂಲಕ ಇಡೀ ವಿಶ್ವದಲ್ಲಿ ವ್ಯಾಪಿಸಿಕೊಂಡು ಸರ್ವಜ್ಞನಾಗಿ ಅಲ್ಲಿ ಇರ್ತಾನೆ. ಅಂದ್ರೆ ಅವರವರ ಜೀವಕ್ಕೆ ಎಷ್ಟು ಸರ್ವಜ್ಞ ಸಂಹಿತವೋ ಅಷ್ಟು ಮಂದಿ ಯಾರು ಎಷ್ಟು ಅನ್ನೋ ಪ್ರಶ್ನೆ ಅಲ್ಲ. ಆಮೇಲೆ ನಾಸ್ತ್ಯ ಅಪರ ಪುರುಷ ಆಕ್ಷಿಯಂತೆ, ಆವಾಗ ಕೂಡ ಅವನು ಮೋಕ್ಷದಲ್ಲಿದ್ದಾದರೂ ಕೂಡ ಅವನ ಅಪರ ಪುರುಷನಿದ್ದಾರೆ. ಅಂದ್ರೆ ಇಲ್ಲಿ ಅವರಿಗೆ ಅವರಿಗಿಂತ ತಾರತಮ್ಯದಲ್ಲಿ ಕೆಳಗಿದ್ದವರು ಅವರು ಹಾಗೇ ಇರ್ತಾರೆ. ಅವರು ಅಲ್ಲಿ ಅವರಿಗೆ ಅವರಿಗೆ ಅಧೀನರಾಗಿ ಆನಂದಮಯರಾಗಿರ್ತಾರೆ. ಇವನ್ನೇ ಅಲ್ಲಿ ಹೋದಾಗ ಇದು ಸಂಸ್ಕೃತ ಇಲ್ಲಿ ಆದ್ರೆ ಎಲ್ಲ ಕೈದಾರ ಜನ ಇತ್ತಪ್ಪ ಮೋಕ್ಷ ಹೋದ್ರೆ ಎಲ್ಲ ಒಂದೇ ಆಗಿಬಿಡ್ತಾರೆ, ಯಾರು ಇಲ್ಲ ಅನ್ನುವಂಥ ಸಮಸ್ಯೆ ಇಲ್ಲ. ಅಲ್ಲಿ ನಿನ್ನ ಅಧೀನರಾಗಿರ್ತಕ್ಕಂಥ ಜೀವರು ಅಲ್ಲಿ ಹಾಗೆ ಇರ್ತಾರೆ, ಅದು ಯಾವತ್ತೂ ಹೋಗುತ್ತಿಲ್ಲ. ಮತ್ತೆ ಅವ್ರು ಹೇಳ್ತಾರೆ, ದೇವತೆಗಳು ಹೀಗೆ ಉಪಾಸನೆ ಮಾಡಿದ್ರೆ ನಾವು ಮೆಚ್ಚುತ್ತೇವೆ ಅಂತ ಹೇಳ್ತಾರೆ. ಮಾಡುತ್ತೆ ನಮ್ಗೆ ಹೇಳ್ತಾರೆ, ಸ್ವಯಂ ತಮ್ ಕುಂಜಾಮಹ ಸ್ವಿಂಸ್ತ ಲೋಕೆ ಸ್ವಿಂಸ್ತ. ಈ ಲೋಕದಲ್ಲಿಯೂ ನಾವು ಅವನ್ನ ಉಪ ಕುಂಜಾಮಹ ಅಂತಕ್ಕೆ ಭೋಗ ಭೋಜನ ಅಂತಕ್ಕೆ ಸಂಸ್ಥೆ ಎಲ್ಲ ಅರ್ಥ. ಅದನ್ನ ಪರಸ್ಮೇ ಪದವಾಗಿ ಪ್ರಯೋಗ ಮಾಡ್ತಾರೆ, ಕುಂತೆ ಅಂತ ಹತ್ತನೇ ಪದವಾಗಿ ಪ್ರಯೋಗ ಮಾಡ್ತಾರೆ, ಪುನರ್ತಿ ಅಂತ ಪರಸ್ಮೇ ಪದವಾಗಿ ಪ್ರಯೋಗ ಮಾಡ್ತಾರೆ. ಇಲ್ಲಿ ಪರಸ್ಮೇ ಪದ ಇದೆ, ಒಂದೇ ಧಾತುವನ್ನ ಹತ್ತನೇ ಪದದಲ್ಲಿ ಪ್ರಯೋಗ ಮಾಡಿದ್ರೆ ಬೇರೆ ಅರ್ಥ, ಪರಸ್ಮೇ ಪದದಲ್ಲಿ ಪ್ರಯೋಗ ಮಾಡಿದ್ರೆ ಬೇರೆ ಅರ್ಥ ಇದೆ. ಸಂಸ್ಥೆ ಕುಂತೆ ಅಂತ ಪ್ರಯೋಗ ಮಾಡಿದ್ರೆ ತಿನ್ನುತ್ತಾನೆ ಅಂತ, ಈಟ್ಸ್ ಈಟಿಂಗ್ ಭೋಜನ ಅಂದ್ರೆ ಈಟಿಂಗ್. ಅದನ್ನೇ ಪುನರ್ತಿ ಅಂತ ಪರಸ್ಮೇ ಪ್ರಯೋಗ ಮಾಡಿದ ಪರಸ್ಮೇ ಪದ, ಭೋಜನ ಅಂತಂದ್ರೆ ಪ್ರೊಟೆಕ್ಷನ್, ಭೋಜನ ಅಂದ್ರೆ ರಕ್ಷಣೆ ಅಂತರ್ಥ. ರಾಜ ಪುರಂತಿ ಪೃಥ್ವಿ, ರಾಜ ಭೂಮಿಯನ್ನು ಪುರಂತಿ ಅಂತ ಅದು ತಿಂತಾನೆ ಅಂತರ್ಥ, ಪಾಲಿಸ್ತಾನೆ ಅಂತ. ಹಾಗೆ ಭೋಜನ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಒಂದರ್ಥ ತಿನ್ನುವುದು ಅಂತ, ಒಂದರ್ಥ ರಕ್ಷಿಸುವುದು ಅಂತ. ಇಲ್ಲಿ ಪರಸ್ಮೇ ಪದ ಇದೆ, ಪುಂಜಾಮಹ ಅಂತ, ಉಪಪುಂಜಾಮಹ, ನಾವು ಅವನನ್ನ ರಕ್ಷಿಸ್ತೇವೆ ಎತ್ತರದಲ್ಲಿ. ಉಪಪುಂಜಾಮಹ, ನಾವು ಅವನನ್ನು ಎತ್ತರಕ್ಕೇರಿಸಿ ರಕ್ಷಿಸ್ತೇವೆ ಅಂತ ಅಗ್ನಿ ದೇವತೆಗಳು, ಇದು ಅಪರ ಪಕ್ಷಿಯರು ಅವರ ಕೆಳಗಿರತಕ್ಕಂಥ ಜೀವರು ಹೇಳೋದು ಅಂತ ಅನುವಾದ ತಪ್ಪದು. ಅವರು ಆ ದೇವತೆಗಳು ಹೇಳ್ತಾರೆ, ಉಪವಯಂ ಕುಂಜಾಮಹ, ನಾವು ಅವನನ್ನು ಎತ್ತರದಲ್ಲಿ ಇಟ್ಟು ರಕ್ಷಿಸ್ತೇವೆ. ಇಲ್ಲಿ ಮುಸ್ಲಿಂಸ್ಟರೋಕೆ ಮುಸ್ಲಿಂಸ್, ಈಗ ಆ ಸಂಸಾರದಲ್ಲಿಯೂ ನಾವು ಅವನಿಗೆ ರಕ್ಷಕರಾಗಿರ್ತೇವೆ, ಮೋಕ್ಷದಲ್ಲಿ ಕೂಡ ಅವನನ್ನು ನಾವು ರಕ್ಷಣೆ ಮಾಡ್ತೇವೆ. ಹಾಗಾಗಿ ಸದಾ ಅವನ ರಕ್ಷಕರಾಗಿ ನಾವು ದೇವತೆಗಳಿರ್ತೇವೆ ಅಂತ ಅಗ್ರಹಾರಿ ಹೇಳ್ತಾನೆ. ಏತದೇವ ಮುಖ್ಯತ್ವ, ಏತದೇವ ಮುಖ್ಯತ್ವ. ಹೀಗೆ ಭಗವಂತನ ಉಪಾಸನೆ ಮಾಡಿದ ದೇವತೆಗಳ ರಕ್ಷಣೆ ಇದೆ ಮತ್ತು ನಿತ್ಯ ಸುಖ ಪ್ರಾಪ್ತಿತ್ವವಾದಂತಹ ಮೋಕ್ಷವನ್ನು ಪಡೆದು ಎರಡು ಉಪಾಸನೆ ಆಯಿತು. ಈಗ ಮೂರನೆಯ ಉಪಾಸನೆಯನ್ನ ಆಹವನಿಗೆ ವಿಶೇಷ ಆಹುತಿ ಕೊಡತಕ್ಕಂತಹ ವಿಶೇಷ ಯಜ್ಞ ಆಗುತ್ತೆ. ಆ ಅಗ್ನಿಯಲ್ಲಿರತಕ್ಕಂತಹ ಭಗವಂತನ ಉಪಾಸನೆ ಅಪಹೇ ನಮ್ಮ ಆಹವನೀಯ ವಿಶೇಷ ಆಹವನೀಯ ಕರೆದು ಅಪ್ಪ ನಾನು ಉಪಾಸನೆ ಮಾಡ್ತಕ್ಕಂಥ ಭಗವಂತನ ಅವನು ಹೇಳ್ತಾನೆ, ನಾನು ನಾಲ್ಕು ಮುಖದಿಂದ ಭಗವಂತನ ಉಪಾಸನೆ ಹೇಗೆ ಅಂದ್ರೆ ಪ್ರಾಣ ಆಕಾಶ ಯೋಗ ವಾತಾವರಣದಲ್ಲಿ ಏಕೋನ ಪಂಚಾಶನ್ ಹೊರತು ತುಂಬಿದ್ದಾರೆ. ವಾತಾವರಣದಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಬೇರೆ ಬೇರೆ 49 ಬಗೆಯ ಗಾಳಿ ಹೊರತುಗಳು ಈ ವಾತಾವರಣ ತುಂಬಿದ್ದಾರೆ. ಆ ಪ್ರಾಣವನ್ನು ನಿಯಾಮಕನಾಗಿ ಪ್ರಾಣಶಬ್ದ ವಂಚನಾಗಿ ಭಗವಂತಾಲಿದ್ದಾರೆ. ಆಮೇಲೆ ಪ್ರಾಣಗಳು ಎಲ್ಲಿವೆ? ಆಕಾಶದಲ್ಲಿವೆ. ಅದರಿಂದ ಪ್ರಾಣಕ್ಕೆ ಅಧಿಷ್ಠಾನವಾದ ಆಕಾಶದಲ್ಲಿ ಭಗವಂತ ಆಕಾಶ ಶಬ್ದವಚನ ಆಕಾಶದಲ್ಲಿ ತುಂಬಿದ್ದಾರೆ. ಆಕಾಶದಿಂದ ಆಚೆಗೆ ಸ್ವರ್ಗ ಲೋಕ ಇದೆ, ಅಲ್ಲಿ ದುಶಬ್ದ ವಚನಾಗಿ ಸ್ವರ್ಗದಲ್ಲಿ ತುಂಬಿದ್ದಾರೆ. ಮತ್ತು ಇದನ್ನು ಬಿದ್ದಾಡಿದ್ರು ತಗೊಂಡ್ರೆ ಸಂಬಂಧ ಕ್ಷಮಿಸಿದ್ರು ಮಿಂಚು ಮಿಂಚಿನಲ್ಲಿ ತುಂಬಿತ್ತು. ಇದು ಬಹಳ ಮುಖ್ಯವಾದ ವಸ್ತು ಮಿಂಚು. ಸ್ವರ್ಗಕ್ಕಿಂತ ಆಕಾಶಕ್ಕಿಂತ ಪ್ರಾಣಕ್ಕಿಂತ ಇದರ ಅಭಿಮಾನ ದೇವತೆಗಳು ಯಾರು? ಇಲ್ಲಿ ವಿದ್ಯುತ್ ಅನ್ನೋದು ಬಹಳ ಮುಖ್ಯವಾದ ವಸ್ತು ಆಗಿದೆ. ವಿದ್ಯುತ್ ಅಂದ್ರೆ ಮುಂದೆ ಇದೇ ಕಾಲದಲ್ಲಿ ಮುಂದೆ ಬರುತ್ತೆ. ಮನುಷ್ಯ ಒಬ್ಬ ಮುಕ್ತನಾದಾಗ, ಒಬ್ಬ ಜೀವ ಮುಕ್ತನಾದಾಗ ಅವನು ನೆಲಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಕೊನೆಗೆ ವಿದ್ಯುತ್ತನ್ನು ಭೋಗಿಸಿ ಅಂತಾನೆ. ಆಮೇಲೆ ವಿದ್ಯುತ್ ಪತಿಯನ್ನು ಭೋಗಿಸಿ ಅಂತಾನೆ. ವಿದ್ಯುತ್ ಪತಿ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗಾದ್ರೆ ಏನಾಯ್ತು? ವಿದ್ಯುತ್ ಪತಿ ಅಂದ್ರೆ ವಾಯುದೇವರು, ವಿದ್ಯುತ್ ಅಂದ್ರೆ ಭಾರತಿ. ಹಾಗಾಗಿ ಸೂರ್ಯಚಂದ್ರರನ್ನು ಉಪಾಸನೆ ಮಾಡೋದಕ್ಕಿಂತ ದೊಡ್ಡ ಉಪಾಸನೆ ಏನದು? ಸಾಕ್ಷಾತ್ ಭಾರತೀಯಲ್ಲಿರತಕ್ಕಂತಹ ಭಾರತೀಯರನ್ನು ನೇಮಕ ಮಾಡತಕ್ಕಂಥ ಸರಸ್ವತಿ ಭಾರತೀಯರ ಉಪಾಸ್ಯವಾಗಿರತಕ್ಕಂಥ ಭಗವಂತನನ್ನು ಮಾತು ಬರ್ತಿರ್ತಾರೆ. ಹಾಗೂ ವಿದ್ಯುತ್ ಹೊರಗಿನ ಮಿಂಚು ಅಲ್ಲ, ಇಲ್ಲಿ ಒಳಕೊಂಡು ಆವಾಗ ಸ್ವಾಮಿ ಸಿಗುತ್ತಾರೆ. ಮೊದಲು ಏನಿದೆ? ಪ್ರಾಣ. ಇಲ್ಲಿ ಅಲ್ಲಿ ಮೂರು ಬೆಳೆಯುವ ಮಕ್ಕಳೇ. ಇಲ್ಲಿ ಭಾರತೀಯ ಮಗ ಅಹಂ ಪ್ರಾಣ, ನಮ್ಮ ದೇಹದ ಒಳಗಿರತಕ್ಕಂಥ ನಮ್ಮ ನಾಸಿಕ್ಯ ವಾಯು, ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರಾಣವನ್ನು ಕೊಡತಕ್ಕಂಥ ಪ್ರಾಣ ಅಂದ್ರೆ ಅಹಂಕಾರಿಕ ಪ್ರಾಣ. ಅವನು ಮುಖ್ಯ ಪ್ರಾಣದ ಮಗ, ಅದರಿಂದ ಭಾರತೀಯ ಮಗನು ಹೌದು. ಹಾಗಾಗಿ ವಿದ್ಯುತ್ತಿನ ಮಗ ಅವನ ಅಹಂ ಪ್ರಾಣ. ಒಳಗಿನಿಂದ ಪ್ರಾಣ ಅಹಂಕಾರ ಪ್ರಾಣನಾಗಿ ನಮಗೆ ಉಸಿರಾಡಿಸುವ ಮತ್ತು ಗಂಧಗ್ರಹಣ ಉಸಿರಾಟ ದೇಹದ ಸಮಸ್ತ ಪ್ರಾಣ ಅಂತಂದ್ರೆ ಇಲ್ಲಿ ಸಜ್ಜನಿಂದ ನಾನು ಹೇಳಿದ್ದೇನೆ. ಪ್ರಾಣ ಶಕ್ತಿ ಬಂದಾಗ ಪ್ರಾಣ ಅಂದ್ರೆ ನಾನು ಅಂತ ಹೇಳಿದೆ. ಪ್ರಾರಂಭದಲ್ಲಿ ಪ್ರಾಣಂಚ ಆಕಾಶಂಚ ಉಚ್ಚತು ಅಂತ ಪ್ರಾಣವನ್ನು ಹೇಳೋದು ಅಂತಂದ್ರೆ ಪ್ರಾಣ ತತ್ವ ಅದು ಬಲಪ್ರದ ನಕಾರೋ ಬಲಂ. ದೇಹಕ್ಕೆ ಪ್ರಾಣ ಅಂದ್ರೆ ತ್ರಾಣ, ದೇಹಕ್ಕೆ ಪ್ರಾಣ ಇಲ್ಲ ಅಂದ್ರೆ ತ್ರಾಣ ಇಲ್ಲ. ಪ್ರಾಣ ಕಮ್ಮಿ ಆಯ್ತು ಅಂದ್ರೆ ತ್ರಾಣ ಕಮ್ಮಿ ಆಗುತ್ತೆ. ಪ್ರಾಣ ಹೋಯ್ತು ಅಂದ್ರೆ ನಿದ್ದೆ ಬಿಡುತ್ತೆ. ಪ್ರಾಣ ಕಮ್ಮಿ ಆದಾಗ ಪ್ರಾಣ ಹೆಚ್ಚಾದಾಗ ಪ್ರಾಣ. ದೇಹಕ್ಕೆ ಬಲಪ್ರದವಾಗಿರ್ತಕ್ಕಂಥ ಶಕ್ತಿ ಅದು ಒಳಗಿರತಕ್ಕಂಥ ದೇಹದ ಒಳಗೆ ಅಭಿಮಾನಿಯಾಗಿರುತ್ತದೆ. ಈ ದೇಹದಲ್ಲಿ ವ್ಯಾಪಿಸಿಕೊಂಡು ದೇಹಕ್ಕೆ ಶಕ್ತಿ ಕೊಡುವ ಮತ್ತು ಉಸಿರಾಡಿಸುವ ಶಕ್ತಿ ಅಹಂ ಪ್ರಾಣ. ಹಾಗಾಗಿ ನಾನು ಅಹಂ ಪ್ರಾಣದಲ್ಲಿ ಇರತಕ್ಕಂಥ ಪ್ರಾಣ ಶಬ್ದವಚ್ಚನಾದ ಬಲಪ್ರದನಾದ ಬಲಸ್ವರೂಪನಾದ ಭಗವಂತನನ್ನು ಉಪಾಸನೆ ಮಾಡ್ತೇನೆ. ಆ ಪ್ರಾಣ ಇದ್ರೇನೆ ಜ್ಞಾನಾನಂದಗಳು ಆಣ ಅಂತ ಅದನ್ನು ಹೇಳ್ತೀವಿ. ಜ್ಞಾನಾನಂದ ಬರಬೇಕಾದ ಮೊದಲು ದೇಹದಲ್ಲಿ ಬಲಿಷ್ಠವಾದ ದೇಹ ಇದ್ದಾಗ ಬಲಿಷ್ಠವಾದ ಮನಸ್ಸು, ಬಲಿಷ್ಠವಾದ ಮನಸ್ಸಿನಿಂದ ಜ್ಞಾನ, ಜ್ಞಾನದಿಂದ ಆನಂದ. ಹಾಗಾಗಿ ಇದೆಲ್ಲಕ್ಕೂ ಮೂಲವಾಗಿರತಕ್ಕಂಥ ದೇಹದಲ್ಲಿ ಇರತಕ್ಕಂಥ ಪ್ರಾಣಶಕ್ತಿ. ಅದರ ನಂತರ ದೇಹದಲ್ಲಿ ಅದರ ನಂತರ ಎರಡನೇದು ಪ್ರಾಣ ಅಂದರೆ ಎರಡನೇದು ಆಕಾಶ. ಆಕಾಶ ಅಂತಂದ್ರೆ ನಾವು ದೇಹದ ಹೊರಗಿರತಕ್ಕಂಥ ಅವಕಾಶ, ಹೊರಗಿನ ಆಕಾಶಕ್ಕೆ ಮುಖ್ಯವಾಗಿ ಇದೆಲ್ಲ ಇದು ಅಂತರ್ಮುಖವಾದ ಉಪಾಸ. ದೇಹದ ಹೊರಗಿರತಕ್ಕ ಆಕಾಶ, ಇಡೀ ದೇಹದಲ್ಲಿ ಅವಕಾಶ ಇರುವುದರಿಂದ ದೇಹದಲ್ಲಿ ನಾಡಿಗಳು, ನಾಡಿಗಳಲ್ಲಿ ರಕ್ತ ಸಂಚಾರ, ವಾಯು ಸಂಚಾರ, ಅಹಂ ಪ್ರಾಣ ಓಡಾಡ್ತಾ ಇರೋದು ಆಕಾಶ ಇರೋದ್ರಿಂದ. ಅದಕ್ಕಿಂತಲೂ ಮುಖ್ಯವಾದ್ದು ಮನುಷ್ಯ ಧ್ಯಾನ ಮಾಡತಕ್ಕಂಥ ಮತ್ತು ಜೀವ ಮನಸ್ಸು ಇಂದ್ರಿಯಾಭಿಮಾನ ದೇವತೆಗಳು ಪ್ರಾಣದೇವರು ಭಗವಂತ ಎಲ್ಲ ಇರತಕ್ಕ ಆಕಾಶ, ಹೃದಯಾಕಾಶ. ಅಲ್ಲಿ ಬಂದಿನ ಆಕಾಶ ಬಹಳ ಅಂತರಕ್ಕಂಥ ಉಪಾಸನೆ. ಪ್ರಾಣಶಕ್ತಿ ಅಂತ ಹೃದಯಾಕಾಶ, ಎಲ್ಲಿ ಜೀವ ಮತ್ತು ಭಗವಂತ ಪ್ರಾಣದೇವರು ನೆಲೆಸಿರುತ್ತಾರೆ ಅಂತ ಪ್ರಾಣದ ಆವಾಸ ಸ್ಥಾನವಾಗಿರತಕ್ಕಂಥ ಹೃದಯಾಕಾಶ. ಒಳಗೂ ಹಾಗೆ ವಾಯು ಆವಾಸ ಸ್ಥಾನ ಆಕಾಶದಲ್ಲಿಯೇ ಪ್ರಾಣ ಇರುವುದು, ಪ್ರಾಣ ಅಂದ್ರೆ ಬಾಹ್ಯವಾಯು. ಇಲ್ಲಿಯೂ ಪ್ರಾಣ ಅಹಂ ಪ್ರಾಣ ಅನ್ನುವ ಇಂದ್ರಿಯಾಭಿಮಾನ ದೇವತೆಗಳು ಮುಖ್ಯ ಪ್ರಾಣ ಎಲ್ಲ ಇರುವುದು ಹೃದಯ ಆಕಾಶ. ಹಾಗಾಗಿ ಅದಕ್ಕೆ ಅಧಿಷ್ಠಾನವಾಗಿರತಕ್ಕಂಥ ಆಕಾಶ. ಅಲ್ಲಿ ಧ್ಯಾನಕ್ಕೆ ಅವಕಾಶ ಧ್ಯಾನ ಚಂದ್ರ ಬಂದಿದ್ದ ಮನಸ್ಸು ಇತ್ತು, ಮನೋಮಯ ಕೋಶ ಎಲ್ಲ ಇತ್ತು. ಧ್ಯಾನಕ್ಕೆ ಹೃದಯಾಕಾಶದಲ್ಲಿ ಧ್ಯಾನ ಬಂತು. ಧ್ಯಾನ ಮಾಡಬೇಕಾಗಿದ್ದರೆ ಇದು ಹೃದಯ ಅಂತಕ್ಕಂಥದ್ದು ಇಲ್ಲಿಂದ ನಾಭಿಯಿಂದ, ನಾಭಿಯಿಂದ ಕೆಳಗೆ ಭೂಮಿ, ಅಲ್ಲಿಂದ ಮೇಲೆ ಕಂಠ ತನಕ ಆಕಾಶ, ಅಲ್ಲಿಂದ ಮತ್ತೆ ಸ್ವರ್ಗದ ನಿರ್ಮಾಣ ಉದ್ಯೋಗ ಶ್ರೀಕೃಷ್ಣ ದೇವ ಸಮವರ್ತಕ ದೇವು ದ್ವಿಲೋಕ ಇಲ್ಲಿ ಪ್ರತಿನಿಧಿಸಿರುತ್ತದೆ. ಏಕೆಂದರೆ ದ್ವಿಲೋಕ ಅಂದರೆ ಬೆಳಕಿನ ಲೋಕ. ಈ ದೇಹಕ್ಕೆ ಬೆಳಕಿರುವುದಿದೆ ಜ್ಞಾನದ ಬೆಳಕು, ಕಣ್ಣಿನ ಬೆಳಕು, ಕಿವಿಯಿಂದ ಜ್ಞಾನದ ಬೆಳಕು, ಕಣ್ಣಿನ ಜ್ಞಾನದ ಬೆಳಕು, ಬಾಯಿಯಿಂದ ಜ್ಞಾನದ ಆವಿಷ್ಕಾರ, ಎಲ್ಲ ಜ್ಞಾನದ ಬೆಳಕು ಇರುವುದಿದೆ. ಮನಸ್ಸು ಅದನ್ನು ಯೋಚಿಸಿ ಒಂದೊಂದು ಹೊಸ ಸಂಗತಿಗಳು ಬೆಳೆಯುವಂತಹ ಬೆಳೆಯಲಿಕ್ಕಬೇಕಾಗಿರ್ತಕ್ಕಂಥ ಇಂದ್ರಿಯ ಎಲ್ಲ ಎಲ್ಲ ಇರುತ್ತದೆ. ಅದರಿಂದ ಯೋಗ ಒಂದು ಶಿರಸ್ಸು. ಆ ಶಿರಸ್ಸಿನಲ್ಲಿರತಕ್ಕಂಥ ಕಾಶ್ಯನಿರುವ ಹೊರಗಿನ ಮನಸ್ಸುಗಳಲ್ಲಿರುವ ಮತ್ತು ನಮ್ಮ ಅಹಂಕಾರದಲ್ಲಿರ್ತಕ್ಕ ಮೂರು ಕಮಲ ಇಲ್ಲಿ ಮೊದಲನೇ ಪ್ರಾಣ ಅದಕ್ಕೆ ಅಹಂಪ್ರಾಣ ದೇವತೆ ಅವನು ಮೊದಲೇ ಆಯ್ತು. ಎರಡನೇದ್ದು ಆಕಾಶ, ಆಕಾಶದ ದೇವತೆ ವಿನಾಯಕ ಅವನು ಪರಿವಾರ ದೇವತೆಯಲ್ಲೇ ಸೇರಿದ. ಆಮೇಲೆ ಮೂರನೇದ್ದು ಆಕಾಶದ ದೇವತೆ ಸ್ವರ್ಗ, ಸ್ವರ್ಗದ ದೇವತೆ ಯಾವಾಗ ಉಳಿಸಿತು ಅವರು. ಯಾಕೆಂದ್ರೆ ಸ್ವರ್ಗದ ಮುಖ್ಯ ದೇವತೆ ಶಿವಾಜಿ ಭಾರತೀಯ ಭಾರತೀಯ ಅವಾಂತರವಾಗಿ ಅಶಿಷ್ಟ ಗುರು. ಹಾಗೆಯೇ ಆಕಾಶದ ಮುಖ್ಯ ದೇವತೆ ಭಾರತಿ, ಅನಂತರ ಪಾರ್ವತಿ, ಅನಂತರ ಗಣಪತಿ. ಹಾಗಾಗಿ ಇವರೆಲ್ಲ ಈ ಆಕಾಶದ ದೇವತೆಯಾದ ಗಣಪತಿ, ಹೊರಗಿನ ಆಕಾಶ, ಹೊರಗಿನ ಆಕಾಶ, ಪ್ರಾಣತತ್ವದ ದೇವತೆಯಾಗಿರ್ತಕ್ಕಂಥ ಅಹಂ ಪ್ರಾಣ ಮತ್ತು ಏಕೋ ಶಕ್ತಿ ಮರುತುಗಳು, ಹೊರಗಿನ ಗಾಳಿ, ಹೊರಗಿನ ಪ್ರಾಣ, ಸ್ವರ್ಗ ಸ್ವರ್ಗದ ದೇವತೆಯಾದಂತಹ ದೇವ ದ್ವಿದೇವಿ ಮತ್ತು ಹೊರಗಿನ ಸ್ವರ್ಗ ಜ್ಞಾನಂತಕ್ಕಂಥ ಮನೋಮಯ ಕೋಶ ಮಾತ್ರ. ಮನೋಮಯ ಕೋಶ ಇಲ್ಲಿ ಸ್ವರ್ಗದಲ್ಲಿ ಎಲ್ಲ ಬಂತು. ವಿಜ್ಞಾನಮಯ ಕೋಶ, ಚಿಂತನೆ, ಸ್ಮರಣೆ ಎಲ್ಲ ಬಂತು. ಅದರ ಪರಿಣಾಮವಾಗಿ ಏನಾಯಿತು? ವಿದ್ಯುತ್ ಅಂದರೆ ಇಂಟ್ಯೂಷನಲ್ ಫ್ಲ್ಯಾಶ್, ಸ್ಫುರಣೆ. ಹೊರಗಿಂದ ಸತ್ಯದ ಸ್ಫುರಣೆ ಆಯಿತು. ಆ ಸತ್ಯದ ಸ್ಫುರಣೆಗೆ ಅಭಿಮಾನ ದೇವತೆ ಭಾರತಿ. ನಮಗೆ ಸತ್ಯ ತಾನೆ ಉಳಿಬೇಕಾಗಿದ್ದರೆ ಭಾರತೀಯ ಅನುಗ್ರಹ ತಿಳಿದಿದ್ರೆ ಮಿಸ್ಟೇಕ್ ಮಾಡಿಸಿ ಬರುತ್ತೆ, ಏನೇನೋ ತಪ್ಪು ತಪ್ಪು ಅರ್ಥ ಆಗುತ್ತೆ, ವಿಪರೀತ ಅರ್ಥ ಆಗುತ್ತೆ, ಸರಿಯಾದ ಅರ್ಥಗಳಿವೆ. ಸತ್ಯದ ಸ್ಫುರಣ ಅಥವಾ ವೇದ ಮಂತ್ರಗಳ ಸ್ಫುರಣ, ವಿದ್ಯುತ್ ಅದು ಹೆಚ್ಚು ಸಂಚಾರ ಆಗಬೇಕು ಒಳಗೆ. ಒಳಗೆ ಸತ್ಯ ಹೊರಗೆ ಒಳಗಿಂದ ಹೆಚ್ಚು ಸಂಚಾರ ಆಗುತ್ತೆ. ಅದು ಸತ್ಯ ಹೊರದವರಿಗೆ ಅನುಭವವೇ ಇರುತ್ತೆ. ಮಿಂಚು ಹೇಗೆ ಒಳಗಿಂದ ಸ್ಫುರಣ ಆಗುತ್ತೆ ಅಂತ ಆ ಮಿಂಚು ಅಂದ್ರೆ ಅದು ಲಕ್ಷ್ಮಿ. ಈ ಲಕ್ಷ್ಮಿ ಎಲ್ಲ ಭಾರತಿ ಸರಸ್ವತಿ. ಹಾಗಾಗಿ ವಿದ್ಯುತ್ತಿನಲ್ಲಿ ಸರಸ್ವತಿ ಭಾರತೀಯರು, ಅಲ್ಲಿಂದ ಅಹಂಪ್ರಾಣ ವಿನಾಯಕ ಮತ್ತು ವಿದೇವಿ. ಈ ಇಷ್ಟು ಪರಿವಾರದ ಮುಖ್ಯವಾಗಿ ಈ ಭಗವಂತನಿಗೆ ನಾಲ್ಕು ರೂಪದ ನಾವು ಪಾಸ್ಟ್ ಮಾಡ್ತೇನೆ. ಈ ಒಳಗೆ ಪ್ರಾಣಶಕ್ತಿಯಲ್ಲಿ ಇರತಕ್ಕಂಥ ಭಗವಂತನಿಗೆ ಸ್ವರೂಪ ಅಂದ್ರೆ ಅದರ ಅರ್ಥ ಬಲ ಸ್ವರೂಪ ಅಂತ ನೋಡಿದ್ದೇವೆ. ಜ್ಞಾನ ಒಂದು ಸ್ವರೂಪ, ಬಲ ಸ್ವರೂಪ. ಪ್ರಾಣಯನ ನಮ್ಮಲ್ಲಿ ಚಲನೆ, ಕ್ರಿಯೆಯನ್ನ, ಚೇಷ್ಟೆಯನ್ನು ಮನುಷ್ಯನ ದೇಹದಲ್ಲಿ ಚಲನೆಯನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ. ಆಮೇಲೆ ಆಕಾಶ ಅಂತಂದ್ರೆ, ಆಕಾಶ ಅಂತಂದ್ರೆ ಅದರ ಅರ್ಥವನ್ನು ನಾವು ನೋಡಿದ್ದೀವಿ. ಪ್ರಕಾಶ ಸ್ವರೂಪವಾಗಿರತಕ್ಕಂಥದ್ದು ಮತ್ತು ಎಲ್ಲ ಕಡೆ ಸಿಕ್ಕಿರುವಂಥದ್ದು, ಪೂರ್ಣವಾಗಿರುವಂಥದ್ದು, ಅವಕಾಶ ಪ್ರದವಾದ. ಅದರ ನಂತರ ದೇವರು ದೇವರ ಜ್ಯೋತಿ, ಜ್ಯೋತತೆ, ಪ್ರಕಾಶ ಅದು ಮತ್ತೆ ಬೆಳಕಿನ ಪೂಜ್ಯ ಜ್ಞಾನ ಸ್ವರೂಪವಾದ ಪೂಜೆ ಅಂತ ಎಲ್ಲ ಜ್ಞಾನ ಮತ್ತು ಜ್ಞಾನದ ಸ್ವರೂಪ. ವಿದ್ಯುತ್ ಅಂದ್ರೆ ಅದೇ ವೇದನಾದ ವಿದ್ಯುತ್, ವೇದಯತಿ ಸತ್ಯವನ್ನು ತಿಳಿಸುವಂಥದ್ದು ಅಂತ ವೇದಯತಿ ವಿದ್ಯುತ್. ಸತ್ಯದ ಸ್ಫುರಣೆ ಆಗುವಂತಹ ಒಂದು ಸ್ಫುರಣೆಯನ್ನು ಮಾಡತಕ್ಕಂಥ ಭಗವಂತನೇ ವಿದ್ಯುತ್ ಶಬ್ದ ಮಧ್ಯ. ಹೀಗೆ ಈ ನಾಲ್ಕು ಅಧಿಷ್ಠಾನಗಳಲ್ಲಿ ನಾನು ಭಗವಂತನನ್ನು ಅದರ ನಂತರ ವಿದ್ಯುತ್ತಿನಲ್ಲಿರತಕ್ಕಂಥ ಭಗವಂತನೇ ನನ್ನೊಳಗಿದ್ದಾನೆ. ಯಾಕೆಂದ್ರೆ ಭಾರತೀಯ ನನ್ನೊಳ ಕೂತು ನನ್ನ ಸ್ಫುರಣೆ ಮಾಡಬೇಕು, ಅವರ ಕೂತು ಭಗವಂತ ನನಗೆ ವೇದ ಸ್ಫುರಣ ಮತ್ತು ಸ್ಫುರಣ ಮಾಡಬೇಕು. ಏಷಃ ವಿದ್ಯುತ್ ಗುರು ಸಹ ಸೋಹಮಸ್ಮಿ ದೈವಾಹಮಸ್ಮಿ. ಆ ವೇದಾಭಿಮಾನಿನಿಯಾಗಿರ್ತಕ್ಕಂಥ, ಸ್ಫುರಣದಾಭಿಮಾನಿನಿಯಾಗಿರ್ತಕ್ಕಂಥ, ಭಾರತೀಯರಾಗಿರತಕ್ಕಂಥ ಭಗವಂತನೇ ಪ್ರಾಣ ಮತ್ತು ಭಗವಂತ ರೂಪಗಳೇ ನನ್ನೊಳಗಿದೆ. ನನಗೂ ಆ ಸ್ಫುರಣವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಉಪಾಸನೆ ಮಾಡ್ತೇನೆ. ಆ ರೂಪಕ್ಕೂ ನನ್ನೊಳಗಿರ್ತಕ್ಕಂಥ ಭಗವಂತನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲರೂ ಸೋಹಮಸ್ಮಿ ದೈವಾಹಮಸ್ಮಿ. ಈಗ ಇಷ್ಟು ಉಪಾಸನೆ ಆದ ಮೇಲೆ ನಮ್ಮ ಆಹಾರಿ ಭಜನ ಮತ್ತು ಧಾರ್ಮಿಕರ ಉಪಾಸನೆ ಆದರೆ ಆಗಮನೀಯನ ಉಪಾಸನೆ ಸಲಹೆಯಲ್ಲ. ಹಿಂದಿನ ಉಪಾಸನೆಯನ್ನೇ ಮೋಕ್ಷ ಪದ ಅಂತಾದ ಮೇಲೆ ಈ ಉಪಾಸನೆಯನ್ನು ಭಾರತೀಯರಲ್ಲಿರತಕ್ಕಂಥ ಭಗವಂತನ ಮುಖ್ಯ ಪ್ರಾಣ ಮತ್ತು ಭಗವಂತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನ ಉಪಾಸನೆ ಇದು ಬಹಳ ಮಹತ್ವದ ಉಪಾಸನೆ. ಹಿಂದಿಗಿಂತಲೂ ಹಿಂದೆ ಸೂರ್ಯನಲ್ಲಿಯೂ ಪ್ರಾಣದೇವರಿದ್ದಾರೆ. ಸೂರ್ಯನೊಳಗೆ ರುದ್ರದೇವರಿದ್ದಾರೆ, ಮನೋಭಿಮಾನಿಯಾಗಿ ರುದ್ರದೇವರೊಳಗೆ ಪ್ರಾಣದೇವರಿದ್ದಾರೆ, ಪ್ರಾಣದೇವರಿಗೆ ಭಗವಂತರಿದ್ದಾರೆ. ಹಾಗೆ ಚಂದ್ರನೊಳಗೆ ಮನೋಭಿಮಾನಿಯಾಗಿ ರುದ್ರದೇವರಿದ್ದಾರೆ. ಯಾಕಂದ್ರೆ ಕೃಷ್ಣಮೂರ್ತಿಯಲ್ಲಿ ಸೂರ್ಯಚಂದ್ರನಿದ್ದಾರೆ ಅಂತ ರುದ್ರದೇವರ ಪೃಥ್ವಿಯ ತೇಜಸ್ ವಾಯು ಆಕಾಶ ಸೂರ್ಯ ಚಂದ್ರ ಯಜಮಾನ. ಹಾಗಾಗಿ ಸೂರ್ಯಚಂದ್ರನೊಳಗೆ ರುದ್ರದೇವರಿದ್ದಾರೆ. ಅದರಲ್ಲಿ ಭಾರತೀ ಪರಮೇಶ್ವರ, ಪಾರ್ವತಿ ಪರಮೇಶ್ವರ ಇದ್ದಾರೆ, ಅದರೊಳಗೆ ಭಾರತೀಯ ಮುಖ್ಯಪ್ರಾಣರಿದ್ದಾರೆ, ಅದರೊಳಗೆ ಶ್ರೀಧರ ಅದು ಸೂರ್ಯಚಂದ್ರ ಉಪಾಸನೆಯನ್ನು ಸರಿ. ಇಲ್ಲಿ ನೇರ ಭಾರತೀಯ ಮುಖ್ಯಪ್ರಾಣ ಮಾತ್ರವಾಗಿದೆ ಈ ಮೂರನೇ ಉಪಾಸನೆ. ಮಧ್ಯದಲ್ಲಿ ಅಲ್ಲಿ ಪಾರ್ವತಿ ಪರಮೇಶ್ವರದ್ದು ಒಂದು ವ್ಯವಧಾನ ಇತ್ತು ಸೂರ್ಯಚಂದ್ರ, ಅದಕ್ಕಿಂತ ಹತ್ತಿರ ಹೋಗಿ ನೇರ ಭಾರತೀಯರ ಮುಖ್ಯಪ್ರಾಣ ಮತ್ತು ಅಲ್ಲಿ ಪಟ್ಟುಕೊಳ್ಳುವಂತ ಉಪಾಸನೆ. ಅದು ಆಗಮನ ಹೇಳ್ತಾರೆ, ನಾನು ಈ ಉಪಾಸನೆ ಮಾಡ್ತಾ ಇರುವುದರಿಂದ ಏನು ಫಲ ಆಗುತ್ತೆ? ಏತದೇವಂ ಏತಮೇವಂ ವಿದ್ವಾನ್ ಉಪಾಸತೆ. ಹಿಂದಿನದೇ ಫಲ, ವಿಶೇಷ ಏನು ಹೇಳುವುದಿಲ್ಲ, ಅದೇ ಫಲ. ಅದೇ ಪಾಪ ಕೃತ್ಯ, ಯಾವುದೇ ಉಪಾಸನೆ ಮಾಡಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಉಪಾಸನೆ ಅಧಿಕಾರಿಗಳು. ಎಲ್ಲ ಉಪಾಸನೆಯು ಭಗವಂತನ ಉಪಾಸನೆ. ಭಗವಂತನ ಉಪಾಸನೆಗೆ ಒಂದೇ ಫಲ ಅಂದ್ರೆ ಸಂಸಾರದಿಂದ ನಿವೃತ್ತಿ, ಭಗವಂತನ ಪ್ರಾಪ್ತಿ, ನಿತ್ಯ ಆನಂದ. ಅದರಿಂದ ಉಪಾಸನೆ ಬೇರೆ ಬೇರೆ, ಎಲ್ಲರೂ ಎಲ್ಲವನ್ನೂ ಮಾಡುವುದು ಸಾಧ್ಯ ಇಲ್ಲ, ಎಲ್ಲರೂ ಒಂದೇ ಉಪಾಸನೆಯನ್ನು ಮಾಡುವುದು ಸಾಧ್ಯ, ಎಲ್ಲ ಉಪಾಸನೆಯನ್ನು ಒಬ್ಬರು ಮಾಡುವುದು ಸಾಧ್ಯ, ಎಲ್ಲರೂ ಒಂದೇ ಉಪಾಸನೆ ಮಾಡುತ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಉಪಾಸನೆ. ಅದನ್ನು ಎಷ್ಟು ಮಂದಿಯೋ ಇಷ್ಟು ಉಪಾಸನೆ. ಇದನ್ನು ದೇವತೆಗಳು ನಾನಾ ವಿಧವಾದ ಉಪಾಸನೆ ಮಾಡಿದ್ದನ್ನ ಉಪನಿಷತ್ತು ದಾಖಲೆ ಮಾಡುತ್ತೆ. ಅದನ್ನು ನಾವು ತಿಳ್ಕೊಳ್ಬಹುದು. ಅದನ್ನು ನಮ್ಮ ಪಾಲಿನ ಉಪಾಸನೆ ಅದನ್ನು ತುಂಬ ಯೋಗ್ಯತೆಯನ್ನು ಬಲ ಗುರುಗಳ ಉಪದೇಶ. ಇದೇ ಉಪನಿಷತ್ತು ನಮಗೆ ಜನರಲ್ ಆಗಿರ್ತಕ್ಕಂತಹ ಉಪಾಸನೆಯ ಬಹುಮುಖಗಳನ್ನು ಕೇಂದ್ರ ಅಲ್ಲಿ ಹೇಳ್ತಾರೆ. ಈ ಉಪಾಸನೆಯು ಮೋಕ್ಷ, ಯಾವ ಒಂದು ಉಪಾಸನೆಯು ಭಗವದ್ ಉಪಾಸನೆ ಮೋಕ್ಷ. ಸಯೇತಂ ಉಪಾಸನೆ ಅಪಹತೆ ಪಾಪಕೃತ್ಯ, ಸಂಸಾರ ಬಂಧನಕ್ಕೆ ಕಾರಣವಾಗಿರತಕ್ಕಂತಹ ಸಮಸ್ತ ಪಾಪಕೃತ್ಯಗಳಿಂದ ಬಿಡುಗಡೆಯಾಗುತ್ತೆ. ಹಿಂದೆ ಮಾಡಿದ್ದು ಅಪಾದೆ, ಹಿಂದೆ ಮಾಡಿರ್ತಕ್ಕಂತಹ ಪಾಪಗಳು ನಾಶವಾಗಿ ಹೋಗ್ತವೆ. ಮುಂದೆ ಮಾಡಿದರೆ ಆ ಪಾಪ ಅಡ್ಡಿಕೊಳ್ಳುವುದಿಲ್ಲ. ಹಾಗಾಗಿ ಪಾಪದ ಸ್ಪರ್ಶವೇ ಇಲ್ಲದಂತಹ ಒಂದು ಸ್ಥಿತಿಯ ನಮಗೆ ಕೊಡ್ತದೆ. ಹಾಗಾಗಿ ಪಾಪ ಬುದ್ಧಿ ಇಲ್ಲ ಅಂತಾದ್ಮೇಲೆ ಪಾಪ ಇರೋದರಿಂದಲೇ ಪಾಪದ ಭಾರದಿಂದ ನಾವು ಮೇಲಕ್ಕೆ ಹೋಗದೆ ಭಗವಂತನ ಉತ್ತರ ಹೋಗದೆ ಕೂತು ಯಾವಾಗ ಪಾಪದ ಕಲ್ಲು ಕಟ್ಟಿದ ಕಾರಣ ಕಳಿಸಿಕೊಂಡ ನಾವು ಭಗವಂತ ಮೇಲಕ್ಕೆ ಹೋದೆವು. ಮೇಲಕ್ಕೆ ಹೋದಲ್ಲಿ ಅವರು ಲೋಕಿ ಹೋಗಿ ಮೇಲಕ್ಕೆ ಹೋದ ಭಗವಂತ ಲೋಕದಲ್ಲಿ ಹೋಗ ಲೋಕಿ ಹೋಗಿ ಅಲ್ಲಿ ಶಾಶ್ವತವಾಗಿ ಮತ್ತೆ ಎರಡನೇ ಪಾಪದ ಸ್ಪರ್ಶ ಇಲ್ಲಲ್ಲ. ಆಗ ಕೆಳಗೆ ಬರುವ ಪ್ರಶ್ನೆ ಇಲ್ಲ. ಸರ್ವಮಾಯುರೇತಿ, ಅಲ್ಲಿ ಸರ್ವಜ್ಞನಾಗಿ ಆನಂದಮಯನಾಗಿ ಆಲೋಚನೆ ಕೊಡುತ್ತೆ. ಸರ್ವಮಾಯುರೇತಿ ಜ್ಯೋತಿ ನಾಸ್ಯ ಪರ ಪುರುಷಾಹ ಶ್ರೀಯತ್ತೇ. ಅಲ್ಲಿಯೂ ಕೂಡ ಉತ್ತಮರು ಅಥವರು ಉತ್ತಮರ ಸೇವೆ ಮಾಡಿಕೊಂಡಿರ್ತಾರೆ. ಅದವರಿಂದ ಸೇವೆ ಮಾಡಿಸಿಕೊಂಡು ಉತ್ತಮರು ಅಥವರು ಜೀವನದಲ್ಲಿ ಇರತಕ್ಕಂತಹ ವೈವಿಧ್ಯ, ಆ ವೈವಿಧ್ಯ ಅನ್ನೋದು ಮೋಕ್ಷದಲ್ಲೂ ನಶ್ವ. ಅದು ಏಕರೂಪವಾಗಿ ಬೆಳ್ಕೊಂಡಿರುತ್ತೆ. ಅಲ್ಲಿ ಇಲ್ಲಿ ವೈವಿಧ್ಯ ಒಂದು ರೀತಿಯ ಅಸೂಯೆಗೆ ಕಾರಣವಾಗುತ್ತೆ. ಅಲ್ಲಿ ಆಗುತ್ತೆ ಇಷ್ಟೇ ವ್ಯತ್ಯಾಸ. ಇಲ್ಲಿಯೂ ಉತ್ತಮರು, ಯಾಕೆಂದ್ರೆ ಇಲ್ಲಿ ಅಸೂಯೆ ಕಾರಣ ಅಂದ್ರೆ ಎರಡು ಕಾರಣ ಇದೆ. ಇಲ್ಲಿ ಯಾವುದೋ ಒಂದು ಕಾರಣದಿಂದ ನಮಗಿಂತ ಉತ್ತಮರು ನಮಗಿಂತ ಚಿಕ್ಕವರಾಗ ಸೋಷಲ್ ಅಥವಾ ನಮಗಿಂತ ಚಿಕ್ಕವರ ಯೋಗ್ಯತೆ ಇಲ್ಲ, ನಮಗಿಂತ ಉತ್ತಮ ಮೇಲೆ ನಮ್ಮ ಆಫೀಸರ್ ಆಗಿ ನಮ್ಮ ತಲೆ ಮೇಲೆ ಸವಾರಿ ಮಾಡಬಹುದು. ನಮ್ಮ ಮೇಲೆ ಆಫೀಸರು ನಮಗಿಂತ ಜೀವ ಯೋಗ್ಯತೆಯಲ್ಲಿ ಸಣ್ಣವನಿರ್ಬಹುದು, ನಮ್ಮ ಕೆಳಗಿನ ಆಫೀಸರ್ ಜೀವ ಯೋಗ್ಯತೆ ನಮ್ಗೆ ದೊಡ್ಡವರಿರ್ಬಹುದು. ಅಥವಾ ಮನೆಯಲ್ಲಿ ನಮಗಿಂತ ಜೀವ ಯೋಗ್ಯತೆಯಲ್ಲಿ ದೊಡ್ಡವ ನಮಗೆ ಮಗ ಆಗಿರ್ಬಹುದು, ಅಥವಾ ನಮ್ಗೆ ಜೀವ ಯೋಗ್ಯತೆಯಲ್ಲಿ ಸಣ್ಣವ ನಮ್ಮ ತಂದೆ ಆಗ್ಬಹುದು. ಅಂದ್ರೆ ಇಲ್ಲಿ ದೇವರು ಕೀಳು ಅನ್ನೋದು ಸಹಜ ಅಲ್ಲದೆ ಇದ್ದರಿಂದ ಇಲ್ಲಿ ಅದನ್ನ ಪೂರ್ತಿ ಪರಿಗಣನೆ ಬರುವುದಿಲ್ಲ ದೇವರು. ಅದಕ್ಕೆ ಅರ್ಥ ಸ್ಥಿರತೆ ಇಲ್ಲ. ಆದ್ರಿಂದ ಅವರು ಇದನ್ನು ನಾನು ಯಾಕಲ್ಲ ಇಂತಹ ಆಶ್ರಯ ಬಂದಿದ್ದೆ. ಇನ್ನೊಂದು ಏನು ಅಂದ್ರೆ ಯಾರು ದೊಡ್ಡವನು ಯಾರು ಸಣ್ಣವನು ಅನ್ನೋದು ಗೊತ್ತಿರದೇ ಇರುವುದರಿಂದ, ಸಹಜವಾಗಿ ನನ್ನ ಯೋಗ್ಯತೆ ಏನೋ ಗೊತ್ತಿರದೇ ಇರುವುದರಿಂದ ಇನ್ನೊಬ್ಬರ ಯೋಗ್ಯತೆ ದೊಡ್ಡದೊಂದು ಒಪ್ಪಿಕೊಳ್ಳಿ ನನ್ನ ಮನಸ್ಸು ಅಲ್ಲಿ ಹಾಗಲ್ಲ. ಯಾರ್ಯಾರಿಗೆ ಏನೇ ಒಂದು ಗೊತ್ತಿರುವುದರಿಂದ ಪ್ರತಿಯೊಬ್ಬರು ತಾವು ತಾವು ತಮ್ಮ ತಮ್ಮ ಪೂರ್ಣತೆಯನ್ನು ಪಡೆದ್ರಿಂದ ಅಸೂಯೆಯಲ್ಲೇ ಅತೃಪ್ತಿ ಇಷ್ಟೇ ತಾರತಮ್ಯ ಅಲ್ಲೂ ಇದೆ. ನಾಸ್ತಿ ಅಪರ ಪುರುಷ ಅಕ್ಷಿಯಂತೆ, ಅಲ್ಲಿ ಎಲ್ಲಾ ದೇವತೆಗಳು ಇವರು ಚಿಕ್ಕವರು ಸೇವೆ ಮಾಡಿಕೊಂಡಿರ್ತಾರೆ. ದೇವತಾ ಶಕ್ತಿಗೆ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ, ಉಪವಯಂ ತಮ್ ಪೂಜ್ಯಾಮನ, ನಾವೆಲ್ಲ ದೇವತಾ ಶಕ್ತಿಗಳು ಅವರನ್ನು ಸದಾ ರಕ್ಷಣೆ ಮಾಡ್ತೇವೆ. ಚಿಕ್ಕವರಿಂದ ಸೇವೆ, ದೊಡ್ಡವರಿಂದ ರಕ್ಷಣೆ, ಎರಡು ಮುಖ್ಯವಾಗಿರ್ತದೆ. ಉಪವಯಂ ತಮ್ ಪೂಜ್ಯಾಮನ, ನಾವು ಅವರನ್ನು ಸದಾ ರಕ್ಷಣೆ ಮಾಡ್ತೇವೆ. ದೇವತಾ ಶಕ್ತಿ ಯಾರನ್ನ ಮುಕ್ತರನ್ನ ಎಲ್ಲಿ ಅಲ್ಲ ಚಲೋಕೆ ಮೋಕ್ಷಕ್ಕೆ ಹೋದ ಮೇಲೆ ಕೂಡ ದೊಡ್ಡವರಿಂದ ರಕ್ಷೆ, ಸಣ್ಣವರಿಂದ ಸೇವೆ ಮಾಡಿಕೊಂಡು ಸುಖವಾಗಿರ್ತಾರೆ. ಏಕದೇವಂ ವಿದ್ವಾನ್ ಉಪಸ್ತಿ, ಹೀಗೆ ಮೂರು ಮಂದಿ ಗಾರ್ಹಪತ್ಯ ಅಥವಾ ಆರ್ಯಪಚನ ಅಥವಾ ದಕ್ಷಿಣಾದ್ರಿ ಮತ್ತು ಆಹ್ವಾನಿಗ, ಮೂರು ಮಂದಿ ಅಗ್ನಿಗಳು ಮೂರು ವಿಧದ ಉಪಾಸನೆಯನ್ನು ಹೇಳಿ ಸೂರ್ಯನಲ್ಲಿ ಚಂದ್ರನಲ್ಲಿ ಇಟ್ಟಿದ್ದಾರೆ. ಇದು ಬೆಳಕಿನ ಉಪಾಸನೆ ಪದ ನೋಡೋದಿಲ್ಲ ಅಷ್ಟೇ. ಸೂರ್ಯ, ಚಂದ್ರ ಮತ್ತು ಮಿಂಚು ಅದನ್ನ ನಾಲ್ಕು ಚತುರ್ಮೂರ್ತಿಯ ಉಪಾಸನೆಯಲ್ಲಿ ಹಿಂದಿನ ಉಪಾಸನೆಯಲ್ಲಿ ಬಂದಿತ್ತು. ಅಂದ್ರೆ ಇಲ್ಲಿ ಬೇರೆ ಆಯಾಮದಿಂದ ಬಂದು ಇಲ್ಲಿ ಉಪಾಸನೆ ರೀತಿಯೇ ಬೇರೆ, ಅಲ್ಲಿ ಉಪಾಸನೆ ರೀತಿಯ ಬೇರೆ. ಇಲ್ಲಿ ಚತುರ್ಮೂರ್ತಿಯ ಉಪಾಸನೆ ಇಲ್ಲ, ಇಲ್ಲಿ ಮೂರು ಮೂರು ತ್ರಿಮುಖಿ ಉಪಾಸನೆ, ಚತುರ್ಮುಖಿ ಉಪಾಸನೆ. ಒಂದು ಮೂರು ಶಕ್ತಿಗಳು, ಆ ಮೂರು ಶಕ್ತಿಗಳು ಮೂರು ಮೂರು ಕಡೆ ಇರುವುದು. ಚಂದ್ರ, ಸೂರ್ಯ, ಚಂದ್ರ, ವಿದ್ಯುತ್, ಈ ಮೂರು ಪ್ರಧಾನ ಶಕ್ತಿಗಳು, ಅದು ಒಂದೊಂದಕ್ಕೂ ಮೂರು ಮೂರು ಅವಾಂತರ ಶಕ್ತಿ. ಹಾಗಾಗಿ ಇಲ್ಲಿ ಚತುರ್ಮುಖ ಉಪಾಸನೆ ಇಲ್ಲ, ಇದು ತ್ರಿಮುಖಿ ಉಪಾಸನೆ. ಅಂತಹ ಒಂದು ಹೊಸ ಉಪಾಸನೆಯನ್ನ ಇವರು ಹೇಳಿದವರು ಮೂರು ಜನ, ಮೂರು ಜನ ಭಗವಂತನ ಮೂರು ರೂಪ. ಆ ಮೂರು ರೂಪಕ್ಕೆ ಅಧಿಷ್ಠಾನವಾಗಿರತಕ್ಕಂತಹ ಮೂರು ಶಕ್ತಿಗಳು ಅವತ್ತು ಅಸಿಸ್ಟೆಂಟ್ ಮೂರು ಮೂರು ಇವಾಗ ಇದು ಪೂರ್ತಿ ಮೂರು ಮೂರು ಉಪಾಸನೆ. ಇದು ಉಪಾಸನೆಯನ್ನ ಹೇಳಿ ಇವರು ಅಂತರ್ಧಾನ ಆಗುವ ಮುಂಚೆ ಒಂದು ಮಾತು ಕೊಡ್ತಾರೆ. ಇದು ನಮ್ಮ ವಿದ್ಯೆ, ಅಂದ್ರೆ ನಮ್ಮ ಅಸ್ಮದ್ ವಿದ್ಯಾ ಆತ್ಮವಿದ್ಯಾ, ಇದು ವ್ಯಾಪ್ತರೂಪವಾದ ಭಗವಂತ ನೇರ ನಿನಗೆ